ಪಶ್ಚಿಮವು ಅವುಗಳನ್ನು ಮರು ಆವಿಷ್ಕರಿಸಿ ಸಾವಿರ ವರ್ಷಗಳ ಹಿಂದೆ ಅದನ್ನು ನೆನಪಿಸಿಕೊಳ್ಳುವುದು ಹೆಮ್ಮೆಯ ಕ್ಷಣವಾಗಿದೆ. ಇಂದಿನ ಪೀಳಿಗೆಯು ಅದರ ಮೌಲ್ಯವನ್ನು ಅತ್ಯುತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆವಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಭಾರ್ಗವಿ. ಆಶೀಶ್ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಲಿಕ್ಕೆ ಸಿದ್ಧರಾಗಿದ್ದಾರೆ, ಕೇಳೋಣ ಅಂತೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆಶೀಶ್. ಇವತ್ತು ನಾನು ಮೇಕ್ ಇನ್ ಇಂಡಿಯಾ ಬಗ್ಗೆ ನನ್ನ ಅಭಿಪ್ರಾಯವನ್ನು ಕೊಡಲು ಇಷ್ಟಪಡ್ತೀನಿ. ಮೇಕ್ ಇನ್ ಇಂಡಿಯಾ ಅಂತ ಪದ ಹೇಳಿದ ತಕ್ಷಣ ನಮಗೆ ಬರೋದು ಇಂಡಸ್ಟ್ರಿಯಲೈಸೇಷನ್ ಅಥವಾ ಜಾಗತೀಕರಣ. ಇತ್ತೀಚೆಗೆ ನಾವು ನೋಡ್ತಿದ್ದೀವಿ, ನಾವು ಜಿ ಡಿ ಪಿಯಲ್ಲಿ ರೈಸ್ ಆಗ್ತಿದ್ದೀವಿ, ನಾವು ಮ್ಯಾಥಮೆಟಿಕ್ಸಲ್ಲಿ ಜೀರೋನ್ನು ಇನ್ವೆಂಟ್ ಮಾಡಿದ್ದೀವಿ, ಮತ್ತು ಚರಣ್ ಹೇಳಿದಂತೆ ಆಯುರ್ವೇದವನ್ನು ಮಾಡಿದ್ದೇವೆ. ಮಾಡರ್ನೈಸೇಷನ್ ಆಗಿ ಬ್ರಿಟಿಷರಿಂದ ನಾವು ಹೊಸ ಪದಾರ್ಥವನ್ನು ಹುಡ್ಕೋದ್ ಬದಲು ನಾವೇ ನಮ್ಮ ಭಾರತದಲ್ಲಿ ಇರುವ ರಿಸೋರ್ಸಸ್ಸನ್ನು ಯುಟಿಲೈಸ್ ಮಾಡಿ ಹೆಚ್ಚಾಗಿ ಜಿ ಡಿ ಪಿ ತರಿಸಲು ಪ್ರಯತ್ನಿಸಬೇಕು. ನಾನು ನನ್ನ ಪ್ರಾಜೆಕ್ಟಾಗಿ ಕೃಷಿ ಇನ್ಸ್ಪೈರ್ ಅಂತೂ ಮಾಡಿದ್ದೆ. ಆ ಕೃಷಿ ಇನ್ಸ್ಪೈರ್ ಪ್ರಾಜೆಕ್ಟಲ್ಲಿ ಏನೆಂದರೆ, ನಾವು ಇಂಡಸ್ಟ್ರೀಸ್ ರಿಲೀಸ್ ಮಾಡುವಂಥ ನೀರನ್ನು ಪ್ಯೂರಿಫೈ ಮಾಡುವಂಥ ಮೆಥಡ್ ಕಂಡಿದ್ವಿ. ಅದರಲ್ಲಿ ವಿ ಯುಟಿಲೈಸ್ಡ್ ಆಲ್ಗೆ, ವಿಚ್ ಇಸ್ ಬೇಸಿಕ್ಲಿ ಫೌಂಡ್ ಇನ್ ಇಂಡಿಯಾ. ಈ ಬಿಸ್ನೆಸ್ಸಿಂದ ರೈತರಿಗೂ ಸಹಾಯವಾಗುತ್ತೆ ಮತ್ತು ಇಂಡಿಯಾ ಜಿ ಡಿ ಪಿ ಬೆಳೆಸಲು ಉತ್ಪಾದ ಮಾಡುತ್ತೆ. ಹಾಗಾಗಿ ನಾನು ಏನು ಹೇಳ ಇಷ್ಟಪಡ್ತೇನೆ ಅಂದರೆ, ನಮ್ಮ ಭಾರತದಲ್ಲಿ ಹುಡುಕಿ ನಾವೇ ಉತ್ಪಾದಿಸಬೇಕು, ಇಲ್ಲದಿದ್ದರೆ ವೆಸ್ಟರ್ನ್ ಕಲ್ಚರ್ ಅಡಾಪ್ಟ್ ಮಾಡಿ ನಾವು ನಮ್ಮ ಭಾರತದ ಐಡೆಂಟಿಟಿಯನ್ನು ಕಳೆದುಕೊಳ್ಳುತ್ತೇವೆ ಎಂದು ಇಷ್ಟಪಡ್ತೀನಿ. ಈಗ ಭಾರ್ಗವಿ ಅವರು ಮೆಚ್ಚಿರುವ ಒಂದು ಚಿತ್ರಗೀತೆ ಕೇಳೋಣ. ಚಿತ್ರ ಅಮೃತ ವರ್ಷಿಣಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ಸ್ವರ ನುಡಿಸುವ ಕೈಗಳೇ ನಿನ್ನದು, ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನ್ನದು. ಈ ಸುಂದರ ಈ ಸುಂದರ ಬೆಳ